ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಒಬ್ಬ ಪ್ರಗತಿಪರ ರೈತರನ್ನ ಭೇಟಿ ಮಾಡ್ತಾ ಇದ್ದೇವೆ. ಇವರು ದೇವನಹಳ್ಳಿ ತಾಲೂಕಿನಿಂದ ಬಂದಿರ್ತಾರೆ. ಮುರಳೀಧರ್ ಅಂತ ಇವರ ಹೆಸರು. ಮುರಳೀಧರ್ ತಮಗೆ ಬೆಂಗಳೂರು ಆಕಾಶವಾಣಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ, ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್. ಮುರಳೀಧರ್ ಅವರು ಹೇಳಿ, ತಮ್ಮ ಒಂದು ಕೃಷಿ ಅನುಭವ, ತಾವು ಪ್ರಗತಿಪರ ರೈತರು, ತಮ್ಮದೇ ಆದ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಿ ಒಂದೊಂದಾಗಿ ತಾವು ಹೇಳ್ತಾ ಹೋಗಿ. ನಾವು ದ್ರಾಕ್ಷಿ ಬೆಳಿತೀವಿ, ಶರತ್ ಸೀಡ್ಲೆಸ್ ಬ್ಲಾಕ್, ಮತ್ತೆ ಬೆಂಗಳೂರು ಬೆಳೆ ಬೆಳಿತೀವಿ, ಮತ್ತೆ ರೆಡ್ ಲೋ ಬೆಳಿತೀವಿ, ಆಮೇಲೆ ಸೋನಾಕ ಬೆಳಿತೀವಿ. ಈಗ ಇತ್ತೀಚೆಗೆ ದಾಳಿಂಬೆ ಬೆಳಿತಾ ಇದ್ವಿ ಒಂದ್ 10 ವರ್ಷದಿಂದ. ಹತ್ತು ವರ್ಷದಿಂದ ದಾಳಿಂಬೆ ಬೆಳಿತಿದ್ರಿ? 30 ವರ್ಷದಿಂದ ಗ್ರೇಪ್ಸ್ ಬೆಳಿತಾ ಇದ್ವಿ. ದ್ರಾಕ್ಷಿ 30 ವರ್ಷದಿಂದ ದಾಳಿಂಬೆ ಬೇಸಾಯ ಮಾಡ್ತಾ ಇದ್ವಿ. ದಾಳಿಂಬೆ ಬೇಸಾಯದ ಅನುಭವ ಹೇಳ್ತಾ ಹೋಗಿ, ಯಾವ ದಾಳಿಂಬೆ ತಳಿಯನ್ನ ತಾವು ತಮ್ಮ ಹೊಲದಲ್ಲಿ ಮಾಡ್ತಾ ಇದ್ದೀರಿ, ಎಷ್ಟು ವಿಸ್ತೀರ್ಣದಲ್ಲಿ ತಾವು ಈ ಒಂದು ದಾಳಿಂಬೆನ ಬೇಸಾಯ ನಡೆಸ್ತಾ ಇದ್ದೀರಿ? ಸರ್, ನಮ್ ದಾಳಿಂಬೆ ಒಂದು 3 ಎಕರೆ ಇದೆ, ದ್ರಾಕ್ಷಿ ಒಂದು 5 ಎಕರೆ ಇದೆ. ಈಗ ದಾಳಿಂಬೆ 3 ಎಕರೆಯಲ್ಲಿ ಬಂದಿದೆ, ಕಟಾವು ಬಂದಿದೆ, ಹಾರ್ವೆಸ್ಟ್ ಮಾಡಿ ಎಲ್ಲ ಸೇಲ್ಸ್ ಮಾಡ್ತಾ ಇದೀವಿ. ಇತ್ತೀಚೆಗೆ ಸ್ವಲ್ಪ ಬೆಲೆಗಳೆಲ್ಲ ಕುಸಿತದಿಂದ ಹಾಗಾಗಿ ಅಲ್ಲಲ್ಲಿ ನಾವು ಮಾರ್ತೀವಿ, ಅಲ್ಲಿ ತೋಟದಲ್ಲೇ ಕೊಡ್ತೀವಿ, ದಾಳಿಂಬೆ ಮಾರ್ತಾ ಇದೀವಿ. ಈಗ ಹೇಗೆ ಅದು ನೀರಿನ ವ್ಯವಸ್ಥೆ, ಮಣ್ಣಿನ ವ್ಯವಸ್ಥೆ ಎಲ್ಲ ಹೇಗೆ ಇದೆ? ಮಣ್ಣಿನ ಸಾಯಿಲ್ ಎಲ್ಲ ಕೆಂಪು, ಮತ್ತೆ ಸ್ವಲ್ಪ ಗಟ್ಟಿ ಭೂಮಿಯಲ್ಲಿ ಚೆನ್ನಾಗಿ ಬೆಳವಣಿಗೆ ಬರುತ್ತೆ, ಕಲ್ಲು ಭೂಮಿ ಅಂತದಲ್ಲಿ ಚೆನ್ನಾಗಿ ಬರುತ್ತೆ. ಈಗ ತೋಟಗಾರಿಕೆ ಇಲಾಖೆ ವತಿಯಿಂದ ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯ ಏನಾದರೂ ತಗೊಂಡಿರತಾವು? ಸರ್, ನಮ್ಮ ಅಣ್ಣಾನೇ ಪ್ರೊಫೆಸರ್ ಅವರು, ಅಸೋಸಿಯೇಟ್ ಪ್ರೊಫೆಸರ್ ಶಿರಾದಲ್ಲಿ, ಶಿರ್ಸಿರಿ ಇದಾರೆ, ಅವರೇ ನಮ್ ಗೈಡೆನ್ಸ್. ಶಿರ್ಸಿ ಅರಣ್ಯ ಪದವಿ ಕಾಲೇಜ್ನಲ್ಲಿ ಇದಾರೆ ಅವರು? ಹೌದು, ಅವರೇ ನಮ್ ಗೈಡೆನ್ಸ್. ಅವರು ಪ್ರೊಫೆಸರ್ ಡಾಕ್ಟರ್ ಅಂಬಾನಂಜುಂಡೇಶ್ವರ್. ಅಂಬಾನಂಜುಂಡೇಶ್ವರ್, ಸೊ ಅವರು ಕೂಡ ತಮ್ಮ ಅನುಭವದ ಮೂಲಕ ತಮ್ಗೆ ಹೀಗೆ ಮಾಡಿ ಅಂತ ಸಲಹೆ ಸೂಚನೆ ಕೊಡ್ತಾರೆ. ಫರ್ಟಿಲೈಸರ್, ಗೊಬ್ಬರ, ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡಿ ಎಲ್ಲ ನಮ್ಗೆ. ಈ ದಾಳಿಂಬೆ ಬೇಸಾಯಕ್ಕೆ ನೀವು ಸಸಿಗಳನ್ನ ಯಾವ ತರ ಆರಂಭದಿಂದ ಮಾಡ್ತೀರಿ? ಸಸಿ ಮಡಿನಿಂದ ಖರೀದಿ ಮಾಡ್ತೀರಾ? ಖರೀದಿ ಮಾಡ್ತೀವಿ ಸರ್. ಖರೀದಿ ಮಹಾರಾಷ್ಟ್ರದಿಂದ ಬರ್ತದೆ, ಕ್ಯಾಳಿಲ ಬರ್ತದೆ, ಕ್ಯಾಳಿ ಜಾತಿಯಲ್ಲಿ ಕ್ಯಾಳಿಲ ಮತ್ತೆ ಜೈನ್ ಅಂತ ಹೇಳಿದೆ, ಅದರಲ್ಲಿ ನಮ್ದು ಕ್ಯಾಡಿಲ ಹಾಕಿದೀವಿ. ಉತ್ತಮವಾದ ಬೆಳೆ ಬಂದಿದೆ ಕ್ಯಾಡಿಲ ತಳಿಯೋದು. ಹೌದು, ಒಳಗಡೆ ಕಾಳು ರೆಡ್, ಮೇಲೆ ಕಾಯಿ ಕೆಂಪು ಬಣ್ಣದ ಶೈನಿಂಗ್, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ತುಂಬಾ ದೊಡ್ಡ ಗಾತ್ರದ ಹಣ್ಣುಗಳು, ಮತ್ತೆ ಒಳಗಡೆ ಸ್ವೀಟ್ ಕಲರ್, ಮೇಲೆ ಕಲರ್, ಕಾಯಿ ಎಲ್ಲ ತುಂಬಾ ಕಡಿಲದು ಚೆನ್ನಾಗಿ ಬಂದಿದೆ. ಮತ್ತೆ ಜೈನ್ ತಳಿ ಅದು ಚೆನ್ನಾಗಿದೆ, ಎರಡು ಚೆನ್ನಾಗಿದೆ. ಎರಡು ತಳಿಗಳನ್ನು ಬಳಸ್ತೀರಿ? ಬಳಸ್ತೀವಿ, ಕಡಿಲ ಮತ್ತು ಜೈನ್ ತಳಿ ಕಂಪನಿದು. ಭಗವಾ ಮತ್ತೆ ಕೇಸರು ಜಾತಿ ಅದು ಒಂದೆರಡು ಬಳಸ್ತೀರಿ? ಈಗ ತಾವು ಸಾವಯವ ಕೃಷಿ ಮಾಡ್ತೀರಾ ಅಥವಾ ಈಗ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಬಳಸ್ತಾ ಇದ್ದೀರಾ? ಕೊಟ್ಟಿಗೆ ಗೊಬ್ಬರ ಹೆಂಗ್? ಕೊಟ್ಟಿಗೆ ಗೊಬ್ಬರ ತುಂಬಾ ಯಥೇಚ್ಛ ಹಾಕ್ತೀವಿ ಸರ್. ಕೊಟ್ಟಿಗೆ ಗೊಬ್ಬರ ನಿಮ್ಮ ತಗೋತೀವಿ? ನೀವು ತಗೋತೀರಿ, ಖರೀದಿ ಮಾಡಿ ಹಾಕ್ತೀವಿ. ಟ್ರಾಕ್ಟರ್ಗೆ ಏನೆಲ್ಲ ಜಾಸ್ತಿ ಆಗಿದೆ ಗೊಬ್ಬರ ಎಲ್ಲ, 6-6.5 ಸಾವಿರ ಆಗಿದೆ ಒಂದು ಟ್ರಾಕ್ಟರ್ ಗೊಬ್ಬರ. ಒಂದ್ ಎಕರೆಗೆ ಏನಿಲ್ಲ ಅಂದ್ರು ಒಂದ 5-6 ಲೋಡ್ ಟ್ರಾಕ್ಟರ್ ಗೊಬ್ಬರ ಹಾಕ್ತೀವಿ. ಹೆಚ್ಚಿನ ಕ್ರಮದಲ್ಲಿ ಗೊಬ್ಬರನೇ ಹಾಕ್ತೀವಿ. ಯಾವ ಸಮಯದಲ್ಲಿ ನೀಡ್ತೀರಿ ಮುರಳೀಧರ್ ಅವರೇ ತಮ್ಮ ದಾಳಿಂಬೆ ತೋಟಕ್ಕೆ? ಸರ್, ಫೆಬ್ರವರಿಯಲ್ಲಿ ಗೊಬ್ಬರ, ಬೇಸಾಯ, ಹಿಂಡಿ ಇದೆಲ್ಲ ಕೊಡ್ತೀವಿ ಫೆಬ್ರವರಿಯಲ್ಲಿ. ಮತ್ತೆ ಮಾರ್ಚ್ ಏಪ್ರಿಲ್ಗೆಲ್ಲ ಪ್ರೂನಿಂಗ್ ಮಾಡ್ತೀವಿ. ಮತ್ತೆ ಈಗ ನೀರಿನ ಸಹಾಯ ಹೇಗ್ ಮಾಡ್ತೀರಿ? ಅದಕ್ಕೆ ನೀರು ಫಿಟ್ ಮಾಡಿದ್ದು ಎಲ್ಲ ಚೆನ್ನಾಗಿ ಒಣಗಿಸಿರ್ತೀವಿ, ಗಿಡ ಎಲ್ಲ ತುಂಬಾ ಬಾಡಿ ಇರುತ್ತೆ. ಆ ಟೈಮ್ಗೆ ಗೊಬ್ಬರ ಬೇಸಾಯ ಎಲ್ಲ ಹಾಕಿ ಬಿಟ್ಟು ಒಂದ್ 10-20 ದಿನ ಮುಗಿತಾನೆ ಹಾರ್ವೆಸ್ಟ್ ಮಾಡ್ತೀವಿ. ಮಾಡಿ ಚಿಗುರು ಎಲ್ಲ ಬರ್ತಾ ಇದೆ, ಫ್ಲವರಿಂಗ್ ಬರ್ಡ್ಸ್ ಎಲ್ಲ ಬರ್ತಾ ಇದೆ. ಅಂದಂಗೆ ನೀರು ಒಂದೊಂದು ಗಂಟೆ ಒಂದ್ ವಾರ ಗಂಟೆ ಟೈಮ್ ಬಿಟ್ಟು ಸ್ಟಾಪ್ ಮಾಡ್ತೀವಿ. ಸ್ವಲ್ಪ ಫ್ಲವರಿಂಗ್ ಕಾಯೆಲ್ಲ ಕಚ್ತಾ ಇದೆ ನಂಗೆ, 1 ಅವರ್ 2 ಅವರ್ ಸ್ವಲ್ಪ ಜಾಸ್ತಿ ಬಿಡ್ತೀವಿ. ಅವ್ರ ಬೇಸಿಗೆ ಅಲ್ವಾ, ಬಿಸಿ ಜಾಸ್ತಿ ಇರುತ್ತೆ. ಆ ಫ್ಲವರ್ ಕಾಯಿ ಪಿಂದೆಗೆ ಫ್ಲವರ್ ಕಾಯಿ ಸೆಟ್ರೇಟ್ ಆಗುವಾಗ ಸ್ವಲ್ಪ ಯಥೇಚ್ಛವಾಗಿ ನೀರು ಬಿಡ್ತೀವಿ, 1 ಅವರ್ 2 ಅವರ್ ಕಾಯಿ ಕಟ್ಟುವಾಗ. ಕಾಯಿ ಕಟ್ಟುವಾಗ ಅಂದ್ರೆ ಈಗ ಹೂ ಬಲಿತು, ಕಾಯಿ ಸಿಟ್ಟಾಗ, ಕಾಯಿ ಕುಂತ್ಕೊಳ್ಳೋ ಟೈಮ್ ನಲ್ಲಿ ಆ ಸಮಯದಾಗ ತಾವು ನೀರು ಮತ್ತೆ ಗೊಬ್ಬರನ್ನ ಜಾಸ್ತಿ ಕೊಡ್ತೀರಿ? ಗೊಬ್ಬರ ಕೊಟ್ಬಿಟ್ಟಿರ್ತೀವಿ ಮುಂಚೆನೆ, ನೀರು ಕೇಳುತ್ತೆ, ನೀರನ್ನ ಅದು ಬಯಸುತ್ತೆ. ಮಾರ್ಚ್ ಏಪ್ರಿಲ್ ನೀರು ದಿನಕ್ಕೆ 2 ಸಾರಿ ಕೊಡ್ತೀರಾ ಹೇಗೆ? ಒಂದ್ಸರಿ ಸರ್, 1-2 ಗಂಟೆ ಟೈಮ್, 2 ತಾಸು ಕೊಡ್ತೀರಿ? ಹೌದು. ಅದು ಗಿಡನು ಕೂಡ ಆ ಸೆಟ್ ಆಗುವಾಗ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಜೂನ್ ಅಲ್ಲಿ ಸೆಟ್ ಆಗ್ತಾ ಇರ್ತದೆ. ಅದು ತುಂಬಾನೇ ಬಿಸಿ ಇರುತ್ತೆ, ಇನ್ ಕೇಸ್ ಮಳೆ ಬಿದ್ರೆ ಇನ್ನೂ ಚೆನ್ನಾಗಿ ಸೆಟ್ ಆಗುತ್ತೆ. ಗಿಡನು ಕೂಡ ಸಂಪತ್ ಭರಿತವಾಗಿ ಬೆಳೀತದೆ ಬೆಳೀತದೆ ಮತ್ತೆ ಫಸಲು ಫಸಲು ಚೆನ್ನಾಗಿ ಹೂವು ಜಾಸ್ತಿ ಬರ್ತವೆ, ಹೂವು ಜಾಸ್ತಿ ಬರುತ್ತೆ, ಕಾಯಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ತೋಟ. ಸಾಮಾನ್ಯವಾಗಿ ಈಗ ಒಂದು ಮತ್ತೆ ಜೇನುಹುಳ ಸಹ ಕೇಳುತ್ತೆ. ಅಂದ್ರೆ ಜೇನು ಅಲ್ಲಿ ಇದ್ರೆ ಇನ್ನು ಜೇನುಹುಳ ಪರಾಗಸ್ಪರ್ಶ ಹೆಚ್ಚು ಮಾಡುತ್ತೆ ಹೆಚ್ಚು ಮಾಡುತ್ತೆ ಅಂದ್ರೆ ಹೂಗಳಿಂದ ಅವು ಜಾಸ್ತಿ ಆಕರ್ಷಿತವಾಗಿ ಮತ್ತೆ ಕಾಯಿ ಕಟ್ಟೋದು ಜಾಸ್ತಿ ಆಗುತ್ತೆ ಅಂತ ಆಗುತ್ತೆ. ಜೇನು ಪೆಟ್ಟಿಗೆನು ಕೂಡ ಇಟ್ಟಿರಾ? ಇಟ್ಟಿದ್ದೀನಿ ಸರ್, ಹೊಲದಲ್ಲಿ ಇಟ್ಟಿದೀವಿ. ಸಾಕಷ್ಟು ನಮ್ಮ ರೈತರೆಲ್ಲ ಇಟ್ಟಿದ್ದಾರೆ. ಆಗ ಯಥೇಚ್ಛವಾಗಿ ನಮ್ಮ ಜೇನುಹುಳಕ್ಕೆ ನಾವು ಇದು ಮಾಡ್ತೀವಿ, ಜೇನುಹುಳ ಬರೋ ಹಾಗೆ ಬೆಲ್ಲ ಹೊಡಿತಾರೆ. ಈ ಕೆಲವರು ಏನು ಹೊಡೆಯಲ್ಲ, ಆ ತೋಟಕ್ಕೆ ಹಂಗೆ ಬರ್ತಾವು. ಅದು ಸಹಜವಾಗಿ ಬರ್ಬೇಕು, ಬೆಳಿಗ್ಗೆ ಸಂಜೆ ಜಾಸ್ತಿ ಇರ್ತೈತೆ, ಹೆಚ್ಚೋಗಿರ್ತದೆ. ಆ ತೋಟ ಚೆನ್ನಾಗಿ ಸಂಪತ್ ಭರಿತವಾಗಿ ಬೆಳೆ ಬರುತ್ತೆ, ಬೆಳೆ ಬರುತ್ತೆ. ಸಾಕಷ್ಟು ಹೂಗಳು, ಹೂಗಳಿಗೆ ತಕ್ಕಾಗಿ ಹಣ್ಣುಗಳು ಬರ್ತವೆ. ನೂರಷ್ಟು ನೂರು ಭಾಗ ಜೇನುಹುಳ ಬಂದ್ರೆ ಜಾಸ್ತಿ ಫಲ ಸಿಗ್ತದೆ, ಫಲ ಬರುತ್ತೆ, ಚೆನ್ನಾಗಿ ಸಟ್ಟಾಗುತ್ತೆ ಕಾಯಿ. ಅದೇ ಅದೇ ಅದೇ. ಹಾಗಾಗಿ ನೀವು ಈ ಕಡೆ ಜೇನು ಸಾಕಾಣಿಕೆ ಕೂಡ ಈ ಪ್ರಗತಿಪರ ರೈತರ ಕೈ ಹಿಡಿತದೆ. ಹೌದಲ್ಲ, ಹೌದು. ಜನಗಳ ತುಂಬಾ ಹೇಳಿ ಒಂದು ಅನುಭವನು ಮುರಳೀಧರ್ ಅವರೇ. ಜನಗಳ ರೈತನ ಮಿತ್ರನೇ, ಜನಗಳ ರೈತನ ಮಿತ್ರ ಅಷ್ಟೇ ಅಲ್ಲ, ಎರೆಹುಳು ಉತ್ಪಾದನೆ ಕೂಡ ಜಾಸ್ತಿ ಮಾಡಿಕೊಡ್ತಾನೆ. ಎರೆಹುಳು ಒಂದು ದಾಳಿಂಬೆ ಗಿಡ ಫಲ ಕೊಡಕ್ಕೆ ನಿಮ್ಮ ಅನುಭವದ ಪ್ರಕಾರ ಎಷ್ಟು ವರ್ಷ ಬೇಕಾಗುತ್ತೆ? ಜನವರಿಗೆ ಸಸಿ ನೆಟ್ ಮಾಡಿದ್ರೆ ಮತ್ತೆ ಬರೋ ವರ್ಷಕ್ಕೆ ಫೆಬ್ರವರಿಗೆ ಪ್ರೂನಿಂಗ್ ಬಂದ್ಬಿಡುತ್ತೆ. ಅಂದ್ರೆ ಒಂದೂವರೆ ವರ್ಷಕ್ಕೆ ನಿಮ್ಮ? ಇಲ್ಲ, ಒಂದು ವರ್ಷಕ್ಕೆ. ಅದೇ ಒಂದು ವರ್ಷ, ಇನ್ನು ಸ್ವಲ್ಪ ದಿನ ಅಂದ್ರೆ ಫೆಬ್ರವರಿ, ಜನವರಿಯಿಂದ ಇನ್ನೊಂದು ಫೆಬ್ರವರಿ ಅಂದ್ರೆ 13 ತಿಂಗಳ. ಅಂದ್ರೆ ಆಜುಬಾಜು ಒಂದೂವರೆ ವರ್ಷಕ್ಕೆ ನಿಮ್ಗೆ ಸಿಕ್ಬಿಡ್ತದೆ, ಬಂದ್ಬಿಡುತ್ತೆ. ಅದು ಕೊಡಕ್ ಶುರು ಮಾಡುತ್ತೆ. ಅಂದ್ರೆ ದೊಡ್ಡ ಪ್ರಮಾಣದ ಹೂಗಳು ಬಿಡ್ಬೇಕಂದ್ರೆ ಎಷ್ಟು ವರ್ಷ ಬೇಕಾಗುತ್ತೆ? 2 ವರ್ಷ ಸರ್. 2 ವರ್ಷ. ಫಸ್ಟ್ ವರ್ಷದಲ್ಲಿ ಚೆನ್ನಾಗಿ ಬೆಳವಣಿಗೆ ಮಾಡಿ ಕಡ್ಡಿ ಚೆನ್ನಾಗಿ ಸ್ಟಮ್ ಚೆನ್ನಾಗಿ ಬಲ್ಸಿದ್ರೆ ಹೌದು ಫಸ್ಟ್ ವರ್ಷನೇ ಯಥೇಚ್ಛ ಬೆಳೆ ತಗೋಬಹುದು. ಗಿಡ ಚೆನ್ನಾಗಿ ಮಾಡಿದ್ರೆ ಡೆವಲಪ್ಮೆಂಟ್ ಒಂದು ಗಿಡಕ್ಕೆ ಒಳ್ಳೆ ಪ್ರಮಾಣದಲ್ಲಿ ಸಂಪತ್ ಭರಿತವಾಗಿ ಬೆಳೀತು ಅಂತಪ್ಪ ಒಂದ್ ಗಿಡ, ಒಂದ್ ದಾಳಿಂಬೆ ಗಿಡ, ಅದಕ್ಕೆ ಸಾಮಾನ್ಯವಾಗಿ ಎಷ್ಟು ಕಾಯಿಗಳು ಬರಬಹುದು, ಎಷ್ಟು ಪ್ರಮಾಣದ ಕೆಜಿ ಹಣ್ಣುಗಳು ಸಿಗಬಹುದು ನಿಮ್ಮ ಅನುಭವದ ಪ್ರಕಾರ? ಮುರಳೀಧರ್ ಅವರೇ, ಒಂದು ಗಿಡಕ್ಕೆ ಎಷ್ಟು ಸಿಗಬಹುದು? ಒಂದ್ ಬೆಳಿಗ್ಗೆ ಒಂದು 80 ಕೆಜಿ. 80 ಕೆಜಿ ಅಲ್ಲ, ಹೀಗೆ ಗಿಡನೇ ದೊಡ್ಡ ಪ್ರಮಾಣದಲ್ಲಿ ಇದ್ರು ಜಾಸ್ತಿ ಕಾಯಿ ಬಂದ್ರೆ ಅದು ವಜ್ಜೆಯಾಗಿ ಕೆಳಗ್ ಬಿದ್ದು ಹೋಗಬಹುದಲ್ಲ, ಅಥವಾ ಗಿಡ ಕಟ್ಟಾಗಿ ಬಿದ್ದು ಬಿಡಬಹುದಲ್ಲ? ಎಲ್ಲ ಬಳ್ಳಿ ಎಲ್ಲ ಇದಕ್ಕೆ ಕಟ್ತೀವಿ, ಕಮ್ಮಿ ತಂತಿ ಹಾಕಿರ್ತೀವಿ, ತಂತಿಗೆ ಹಾಕಿ ಎಲ್ಲ ರಂಬೆಲ್ಲ ಅಂದ್ರೆ ಕಟ್ತೀವಿ. ಗಿಡಕ್ಕೂ ಕೂಡ ಸಹಾಯ ಕೊಟ್ಟಿರ್ತೀವಿ, ಸಪೋರ್ಟ್ ಇರುತ್ತೆ, ಮೇಲೆ ತಂತಿ ಎಳೆದಿರ್ತೀವಿ, ಆ ತಂತಿಗೆಲ್ಲ ಬಳ್ಳಿ ಎಲ್ಲ ಎಳೆದು ಕಟ್ಟ, ಇಲ್ಲಾಂದ್ರೆ ಕೊಂಬೆಗಳೆಲ್ಲ ಕಾಯಿ ದಪ್ಪ ಆಗ್ತಿದ್ದಂಗೆ ಎಲ್ಲ ಮುರಿದೋಗುತ್ತಲ್ಲ, ಬೆಳೆ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ಕಡಿಮೆ. ಈಗ ದಾಳಿಂಬೆ ಗಿಡ ಆರಂಭದಲ್ಲಿ ಯಾವ ಗೊಬ್ಬರವನ್ನು ಬಯಸುತ್ತೆ? ಆರಂಭದಲ್ಲಿ ತಿಪ್ಪೆ ಗೊಬ್ಬರ, ತಿಪ್ಪೆ ಗೊಬ್ಬರನ ಬಳಸ್ತೀರಿ? ತಿಪ್ಪೆ ಗೊಬ್ಬರ ಬೆಳೆಸ್ತೀವಿ, ಸ್ವಲ್ಪ ಬೆಳವಣಿಗೆಗೆ ಡಿಎಪಿ ಕೊಡ್ತೀವಿ. ರಾಸಾಯನಿಕ ಗೊಬ್ಬರ ಹಾಕ್ತೀರಿ? ಹಾಕ್ತೀವಿ, ಡಿಎಪಿ ಹಾಕ್ಲಿ, ರಾಸಾಯನಿಕ ಗೊಬ್ಬರ ಹಾಕ್ಬೇಕು, ಡಿಎಪಿ ಹಾಕ್ತೀವಿ, ತಿಪ್ಪೆ ಗೊಬ್ಬರ ಕೊಡ್ತೀವಿ, ಹಿಂಡಿ ಕೊಡ್ತೀವಿ, ಬೇವಿನ ಹಿಂಡಿ, ವಂಗಿ ಹಿಂಡಿ. ಆಮೇಲೆ ಮತ್ತೀಗ ಅದಕ್ಕೆ ಎಲೆಗೆ ಮತ್ತೆ ಹಣ್ಣಿಗೆ ಬರುವಂತ ರೋಗಗಳು ಇರ್ತಾವಲ್ಲ, ಮತ್ತೆ ಕೆಲವೊಂದು ಕೀಟಗಳು ಇರ್ತವೆ, ಕೀಟಗಳು ಯಾವ್ದು ನೀವು ತಡಿಬೇಕಾಗ್ತದೆ ಅಲ್ಲಿ ಬಂದು ಕೀಟಗಳನ್ನ? ಎಲೆಗೆ ಚುಕ್ಕಿ ರೋಗ, ಬ್ಲಾಕ್ ಎಲೆ ಚುಕ್ಕಿ ರೋಗ ಬರುತ್ತೆ, ಕಾಯಿಗೆ ವೈರಸ್ ಬ್ಲಾಕ್, ಕಾಯಿ ಕೊರಕ ಬರುತ್ತೆ, ಕಾಯಿ ಕೊರಕ ಇಲ್ಲ ಬ್ಲಾಕ್ ಮಜ್ಜೆ, ಕಪ್ಪು ಮಜ್ಜೆ ಬರುತ್ತೆ. ಅದಕ್ಕೆಲ್ಲ ನಮ್ಮ ಈ ಡಾಕ್ಟರ್ಸ್ ಎಲ್ಲ ಇದಲ್ಲ ಕೇಳ್ಕೊತೀವಿ. ಆಮೇಲೆ ಮತ್ತೀಗ ನಮ್ಮ ರೈತರಿಗೆ ಹೇಳ್ಕೊಡೋಷ್ಟಿಲ್ಲ, ಒಬ್ಬರಿಂದ ಒಬ್ಬರಿಗೆ ಮಾತಾಡ್ಕೊಂಡು ಸ್ಪ್ರೇ ಮಾಡ್ಕೋತೀವಿ. ಈ ರೋಗಕ್ಕೇನಪ್ಪ, ಈ ರೋಗಕ್ಕೆ ನಾವ್ ರೈತರು ಡಿಸ್ಕಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೋತೀವಿ. ನಿಮ್ಮ ಆಜುಬಾಜು ಕೂಡ ರೈತರು ಇದ್ದಾರೆ? ಹೌದು, ದೊಡ್ಡ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಊರಲ್ಲಿ ಬೆಳೀತಾ ಇದ್ದೀರಿ ದಾಳಿಂಬೆನ, ಅದೇ ತರ ದೊಡ್ಡ ಪ್ರಮಾಣದ ರೈತರು ಇದ್ದಾರೆ? ಇದ್ದಾರೆ ಸರ್, 30 ಎಕರೆ, 40 ಎಕರೆ ದಾಳಿಂಬೆ ಬೇಸಾಯ ಮಾಡೋರು ಇದ್ದಾರೆ, 50 ಎಕರೆ, 100 ಎಕರೆ ನಮ್ ಕಡೆ ಇದ್ದಾರೆ. ಓಹೋ, ನೀವು ಕೂಡ ಮಾಡ್ತಾ ಇದ್ದೀರಲ್ಲ? ನಾವು ಕೂಡ ಇದೆ ನಮ್ದು. ನಿಮ್ಮ ಅನುಭವನು ಕೂಡ ತುಂಬಾ ಮೆಚ್ಚತಕ್ಕದ್ದೇ, ಸಾಕಷ್ಟು ಕಡೆ ತಾವು ಯಶಸ್ ಕಂಡಿರಿ, ಏನಿಸ್ತದೆ? ಒಳ್ಳೇದು ಸರ್, ದಾಳಿಂಬೆಯಿಂದ ನಿರಾಶೆ ಇಲ್ಲ? ಇಲ್ಲ, ನಿರಾಶೆ ಇಲ್ಲ. ದಾಳಿಂಬೆ ಗಿಡ ನೆಟ್ಟ ಮೇಲೆ ಚೆನ್ನಾಗಿ ನೋಡಿ ಬೆಳೆಸಿ ಚೆನ್ನಾಗಿ ಬೆಳೆ ಬೆಳೆ ತೆಗಿಬೇಕು, ಚೆನ್ನಾಗಿ ಆರೈಕೆ ಮಾಡ್ಬೇಕು. ಹೌದು, ಬೆಲೆ ಏನೋ ಒಂದ್ 10 ರೂಪಾಯಿ 20 ರೂಪಾಯಿ ಕಡಿಮೆ ಆದ್ರೂ ಮೊದಲೇ ನಿಮ್ಗೆ ಗಿಡ ಚೆನ್ನಾಗಿ ಮಾಡ್ಕೊಳ್ರಿ, ಬೆಳವಣಿಗೆ ದಾಳಿಂಬೆ ಗಿಡ ಚೆನ್ನಾಗಿ ಬೆಳೆ ಮಾಡ್ರಿ. ಹೌದು, ಈಗ ದಾಳಿಂಬೆ ಗಿಡ ಎಷ್ಟು ವರ್ಷ ತನಕ ಅದು ಬದುಕುಳಿತದೆ? ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೆ, ರೋಗ ನೀಟ್ನೆಸ್ ಎಲ್ಲ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಒಂದ್ 5 ರಿಂದ 6 ವರ್ಷ ಬೆಳೆ ತೆಗಿಬಹುದು. ಈಗ ಒಂದು ಐದು ವರ್ಷದ ಒಳ್ಳೆ ಗಿಡ ನಮ್ದು 10 ವರ್ಷ ಆಗಿದೆ ಗಿಡ ಅಲ್ಲ, ಹೀಗೆ 5 ಅಥವಾ 10 ವರ್ಷದ ಗಿಡಗಳು ನಮ್ದು 10 ವರ್ಷದ ಗಿಡ ತುಂಬಾ ಸದೃಢವಾಗಿರ್ತವೆ, ಸಾಕಷ್ಟು ತೊಂಗೆಗಳು ಬಂದಿರ್ತವೆ, ಅವುಗಳ ಉತ್ಪಾದನೆ ಕೂಡ ತುಂಬಾ ದೊಡ್ಡದಾಗಿರ್ಬೋದಲ್ಲ. ಇರುತ್ತೆ 10 ವರ್ಷದ ಒಂದು ಗಿಡ ಸಾಮಾನ್ಯವಾಗಿ ಎಷ್ಟು ಕೆಜಿನ ಹಣ್ಣುಗಳನ್ನ ಕೊಡಬಹುದು? ಅದು ಕೊಡುತ್ತೆ, 100 ಕೆಜಿ ಕೊಡುತ್ತೆ. 100 ಕೆಜಿ 100 ಕೆಜಿ ಜಾಸ್ತಿನೇ ಕೊಡೋದು, ಯಾಕಂದ್ರೆ 2 ವರ್ಷದ ಗಿಡನೇ ತಾವು 80 ಕೆಜಿ ಕೊಡ್ತದೆ ಅಂತ ಈಗಾಗಲೇ ಹೇಳಿದ್ರಿ. ಒಂದು 10 ವರ್ಷದ ಗಿಡ ಬಹುಶಃ ನನಗನ್ಸ ಮಟ್ಟಿಗೆ ಒಂದು 5 ಕ್ವಿಂಟಲ್ ಹಿಂಗ್ ಕೊಡಬಹುದು. ಅಷ್ಟು ಕೊಡಲ್ಲ, ಅಷ್ಟು ಕೊಡ ಸಾಧ್ಯತೆ ಇರಬಹುದು, ಕೆಲವು ಗಿಡಗಳು ಕೊಡಬಹುದಲ್ಲ. ಇಲ್ಲ ಕೊಡಲ್ಲ, ನಮ್ದು 10 ವರ್ಷದ ಗಿಡ ಇದೆಯಲ್ಲ, 10 ವರ್ಷದ ಎಲ್ಲ ಗಿಡಗಳು ಒಂದೇ ತರ ಇರ್ತಾವ? ಇರುತ್ತೆ, ಪ್ರೂನಿಂಗ್ ಮಾಡ್ತೀವಲ್ಲ, ಪ್ರೂನಿಂಗ್ ಮಾಡ್ತೀರಿ, ಅದರಿಂದ ಪಾವಗಡದಿಂದ ಬರ್ತಾರೆ ಇವರು ಲೇಬರ್, ಪಾವಗಡ ಕಡೆಯಿಂದ ಅವರನ್ನು ನೀಟಾಗಿ ಯಾವ್ದು ಬೇಡ ಯಾವ್ದು ಬೇಕು ಎಲ್ಲ ಇಟ್ಟು ತೆಗೆದು ಬಿಡ್ತಾರೆ. ವೇಸ್ಟ್ ಎಲ್ಲ ಗಿಡದಲ್ಲಿ ವೇಸ್ಟ್ ಎಲ್ಲ ತೆಗೆದು ಒಳ್ಳೆ ಸ್ಟೆಮ್ ಇಡ್ತಾರೆ, ಕಾಯಿ ಬರುವಂತ ಸ್ಟೆಮ್ ಇಡ್ತಾರೆ, ಸ್ಟೆಮ್ ಇಡ್ತಾರೆ. ಉಳಿದು ಅದು ಚಿಗರ್ದಿದ್ದಂತ ಟೊಂಗೆಗಳನ್ನ ಕತ್ತರಿಸಿ ಹಾಕ್ಬಿಡ್ತಾರೆ, ತೆಗಿತಾರೆ. ವೇಸ್ಟ್ ಎಲ್ಲ ತೆಗೆದೆಲ್ಲ ಆಚೆ ಹಾಕ್ತೀವಿ, ನೀಟಾಗಿ ಇಡ್ತೀವಿ, ಮತ್ತೆ ಒಣಗಿಸ್ತೀವಿ ಗಿಡ ಎಲ್ಲ. ಸ್ಟ್ರೆಸ್ ಮಾಡಿ ಚೆನ್ನಾಗಿ ಒಣಗ್ಬೇಕು, ಅದು ನೀರು ಬಿಟ್ಟು ನವೆಂಬರ್ ಎಲ್ಲ ಸ್ಟಾಪ್ ಮಾಡ್ಬಿಡ್ತಾರೆ ನಮ್ಮ ರೈತರು. ನಿಂದು ಯಾರು ಬಿಡಲ್ಲ ಈಗಿನ, ಈಗೆಲ್ಲ ಕಾಯಿ ಎಲ್ಲ ಕಿತ್ಕಿ ತಗೊಂಡಿದಾರಲ್ಲ, ಇನ್ನ ಪ್ರೂನಿಂಗ್ ಮಾಡಿ ಫ್ಲವರಿಂಗ್ ಕಾಯಿ ಸಟ್ರೇಟ್ ಆಗೋ ತನಕ ನೀರು ಬಿಡಲ್ಲ, ನೀರು ಬಿಡೋದಿಲ್ಲ, ಬಿಡೋದಿಲ್ಲ. ಆರೆಸ್ಟ್ ಮಾಡಿ ತೆತ್ತರಲ್ಲಿ ಮಾಡಿ ಒಂದ್ 10 ದಿನಕ್ಕೆ ಪೆಲ್ಲ ಉದುರುತ್ತೆ ಅದು. ಅಂದ್ರೆ ಆ ಸಂದರ್ಭದಲ್ಲಿ ಗಿಡಗಳು ಸದೃಢವಾಗ್ತವೆ ಅಂತ. ಹೌದು. ಅಂದ್ರೆ ಈ ಒಂದು ನೀರನ್ನ ನಿಲ್ಲಿಸೋ ಕಾರಣ ಏನು ಮುರಳೀಧರ್ ಅವರೇ, ತಮ್ಮ ಅನುಭವದ ಪ್ರಕಾರ? ಸರ್, ಎಷ್ಟು ಗಿಡ ಅದು ಎಷ್ಟು ಒಣಗಿರುತ್ತೋ ಅಷ್ಟು ಚೆನ್ನಾಗಿ ಅದರಿಂದ ಫಸಲು ಬರುತ್ತೆ. ಓಹೋ, ಅದು ನಿರೀಕ್ಷೆ ಅನುಭವ ಕೂಡ. ಹೌದು, ಎಷ್ಟು ಒಣಗೋಗಿರುತ್ತೆ ಗಿಡ ಅದನ್ನು ಪ್ರೂನಿಂಗ್ ಮಾಡಿ ಮತ್ತೆ ಅದರಲ್ಲಿ ಇರೋ ಸೊಪ್ಪಿಗೆ ಇದೊಡ್ಡ ಎತ್ತರಲ್ಲಿ ಮಾಡ್ತೀವಿ ಸೊಪ್ಪುದ್ರಕ್ಕೆ, ಕ್ಲೀನ್ ಆಗಿ ಉದುರೋಗುತ್ತೆ ಎಲ್ಲ, ಒಂದೇನು ಒಂದು ಎಲೆ ಇರಲ್ಲ. ಮತ್ತೆ ಒಂದು 10 ದಿನಕ್ಕೆಲ್ಲ ಬರೀ ದಂಟೆ ಇರ್ತದೆ. ಹೌದು, ಬರೀ ಅಂಬಿರುತ್ತೆ, ಅದೆಲ್ಲ ಚಣ್ ಚಣ್ ಕೆಂಪು ಚಿಗರ ಸ್ಟಾರ್ಟ್ ಆಗುತ್ತೆ. ಅವಾಗ ಒಂದೊಂದು ಗಂಟೆ ಟೈಮ್ ನೀರು ಬಿಡ್ತಾ ಇರ್ತೀವಿ, ಹೆಲ್ತಿಯಾಗಿ ಸೊಪ್ಪು ಬರ್ತಾ ಇರ್ತದೆ. ಸ್ಟಾರ್ ಇದಕ್ ಬರುತ್ತೆ ಎಲೆ ಎಲ್ಲ, ಹಸಿರು ಗ್ರೀನಿಶ್ ಸ್ಟಾರ್ ತರ ಬರುತ್ತೆ ಎಲೆ ಎಲ್ಲ, ಮೂರೆಲ್ಲ ಸ್ಟಾರ್ ತರ ಬಂದು ಗ್ರೀನ್ ಬರುತ್ತೆ. ಫುಲ್ ಗ್ರೀನ್ ಬಂದಾಗ ಅಲ್ಲಿ ಫ್ಲವರಿಂಗ್ ಬರುತ್ತೆ, ಅದ್ರ ಮಧ್ಯೆ ಬಡ್ಸ್ ಬರಕ್ ಶುರು ಆಗ್ತವೆ. ನಮ್ ಕಡ್ಲಕಾಯಿ ತರ ಬರುತ್ತೆ ಎಲ್ಲ ಬಡ್ಸು, ಕಡ್ಲಕಾಯಿ ತರ ಯಾವ್ದು ಬಂದಿರುತ್ತೆ ಅದೆಲ್ಲ ಹೆಣ್ಣುವನೆ, ಗಂಡು ಹೆಣ್ಣು ಎರಡು ಬರುತ್ತೆ. ಹಂಗ ಬಂದಾಗ ಅವು ಒಳ್ಳೆ ಪ್ರಮಾಣದ ಚಿಗುರು ಒಡಿತವೆ, ಮತ್ತೆ ಹೂಗಳನ್ನು ಕೂಡ ತಂದ್ಕೊಡ್ತವೆ. ಹೌದು. ನೀವು ಹೂ ಬರೋ ಸಂದರ್ಭದಲ್ಲಿ ಎಷ್ಟು ದಿನ ಬಹಳ ಮುತುವರ್ಜಿ ವಹಿಸಬೇಕಾಗುತ್ತೆ? 4 ತಿಂಗಳು ತನಕ ಚೆನ್ನಾಗಿ ಹೂ ಆದ್ಮೇಲೆ ಮತ್ತೆ ಕಾಯಿ ಕಟ್ಟುತ್ತೆ, ಮತ್ತೆ ಟ್ರಿಪ್ಸ್ ಜಾಸ್ತಿ ಟ್ರಿಪ್ಸ್ ನೊಣಗಳು ಬರ್ತವೆ. ಅದು ಕಾಯಿಮೆ ಎಳಸು ಕಾಯಿ ಇರುತ್ತಲ್ಲ, ಆಗ ಟ್ರಿಪ್ಸ್ ಎಲ್ಲ ಹಾಗೆ ಆಡ್ಬಿಟ್ರೆ ಅದೆಲ್ಲ ಇದು ಬಂದ್ಬಿಡುತ್ತೆ, ಬರೇ ತರ ಬಂದ್ಬಿಡುತ್ತೆ, ಆಗ್ಬಿಟ್ರೆ ಎಲ್ಲ ರಫ್ ಆಗಿ. ಹೌದು. ಆಗ ಅದಕ್ಕೆ ಅಷ್ಟೊಂದು ಬೇಡಿಕೆ ಇರಲ್ಲ, ಕಾಯಿ ಮೇಲೆ ಎಷ್ಟು ಶೈನಿಂಗ್ ಕಲರ್ ಇರುತ್ತೆ ಅಷ್ಟು. ಸೊ ಅದು ಒಂದು ನೊಣ ಕುತ್ಕೊದಿದ್ದಂಗ ನೋಡ್ಬೇಕು ತಾವು. ಅದೇ ಟ್ರಿಪ್ಸ್ ನೊಣ, ಅದು ಕುತ್ಕೊಂಡ್ರೆ ಅದು ಕಪ್ಪಾಗುತ್ತೆ. ಹೌದು. ಹಣ್ಣಿನ ಒಂದು ಮೇಲೆ ರಸ ಹೀರಕ್ ಶುರು ಮಾಡುತ್ತೆ, ಮತ್ತೆ ಈ ಹಣ್ಣಿನ ಬಣ್ಣನು ಕಡಿಮೆ ಮಾಡ್ತದೆ ಎಳಸಲ್ಲಿ. ಅದಾಯ್ತು. ಈಗ ಅದು ಒಂದು ಹಂತ ಮುಂದೆ ಹೋದ್ಮೇಲೆ ಈಗ ಹಣ್ಣು ಅದು ಬಲಿಲಿಕ್ಕೆ ಎಷ್ಟು ದಿನ ತಗೋತದೆ? ಸರ್, 6 ತಿಂಗಳು ಬೇಕು. 6 ತಿಂಗಳು ಬೇಕು. ಓಹೋ. ಅಂದ್ರೆ ನೀವು ಎತ್ತರ ಮಾಡಿರ್ತೀವಲ್ಲ, ಪ್ರೂನಿಂಗ್ ಮಾಡಿ ಎತ್ತರ ಮಾಡಿ 6 ತಿಂಗಳಿಗೆ ಫ್ರೂಟ್ ಕಟಾವಿಗೆ ಬರುತ್ತೆ. 6 ತಿಂಗಳಿಗೆ ಶುರು ಆದ್ರೆ ಮತ್ತದು ಒಂದು ಎಷ್ಟು ದಿನ ಮುಂದುವರಿತದೆ? ಒಂದು 2-3 ತಿಂಗಳು. ಅಂದ್ರೆ 2 ತಿಂಗಳಿಗೆ ಎಲ್ಲ ಮುಗ್ದೋಗುತ್ತಾ? ಮುಗ್ದೋಗುತ್ತೆ ಸರ್. 7-8 ತಿಂಗಳ ಒಳಗಡೆ ಎಲ್ಲ ಹಾರ್ವೆಸ್ಟ್ ಆಗುತ್ತೆ. ಆ 7-8 ತಿಂಗಳ ಕಟಿಂಗ್ ಮಾಡಿದ್ಮೇಲೆ 7-8 ತಿಂಗಳಿಗೆ ಎಲ್ಲ ಮುಗ್ದೋಗುತ್ತೆ. ಮತ್ತೆ ರೆಸ್ಟ್ ಬಿಡ್ತೀವಿ, ರೆಸ್ಟ್ ಕಟಿಂಗ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ಕಟಿಂಗ್ ಅದು ಶುರು ಆಗ್ಬೇಕು. ರೆಸ್ಟ್ ಕಟಿಂಗ್ ಮಾಡಿ ರೆಸ್ಟ್ ಬಿಡ್ತೀವಿ, ಅವುಗಳಿಂದ ಟೆಸ್ಟ್ ಬಾಡಿ ಆಗ್ಬಿಡ್ತೀವಿ. ಅಲ್ಲ, ಈಗ ನೀವು ಕಟಾವ್ ಮಾಡೋ ಒಂದು ವೇಳೆನ ಮುಂದುವರ್ಸಿಕೊಂಡು ಹೋಗಕ್ ಬರಲ್ಲೇನು? ಸಾಧ್ಯ ಇಲ್ಲ ಸರ್, ಮತ್ತೆ ಸೀಸನ್ ಹೋಗುತ್ತೆ. ಓಹೋ. ಮತ್ತೆ ಮಳೆಗಾಲ ಶುರು ಆಗ್ಬಿಡುತ್ತೆ. ಮಳೆಗಾಲ ಶುರು ಆದ್ರೆ ಫ್ಲವರ್ ಎಲ್ಲ ಸೆಟ್ ಆಗಲ್ಲ, ಫ್ಲವರ್ ಇದೆಲ್ಲ ಬರಲ್ಲ. ಅಂದ್ರೆ ಈಗ 365 ದಿನ ಸಿಗುವಂಗ ಮಾಡಂಗ ಆಗೋದಿಲ್ಲ. ಆಗುತ್ತೆ ಸರ್, ಬೇರೆ ಬೇರೆ ರಾಜ್ಯಗಳಲ್ಲಿ ತಳಿಗಳೇ. ಅದು ಒಂದು ಈಗ ಜಾಸ್ತಿ ದಿನ ಮತ್ತೆ ಕಡಿಮೆ ದಿನ ಬರುವಂತ ಬೆಳೆ ಸಿಗುವಂತ ತಳಿಗಳನ್ನು ನೀವು ಹುಡುಕಬಹುದಲ್ಲ. ಈಗ ಕಡಿಮೆ ಅವಧಿಯ ತಳಿಗಳನ್ನು ನೀವು ಹೋದ್ರೆ ಬರೋದಿಲ್ಲ, ಅದ ಆಗಲ್ಲ, ಸಾಧ್ಯತೆ ಕಡಿಮೆ, ಸಾಧ್ಯತೆ ಕಡಿಮೆ. ನೀವು ಬೇಕಂದ್ರೆ ಬೇರೆ ರಾಜ್ಯ 7 ತಿಂಗಳು ಮಿನಿಮಮ್ ಬೇಕೇ ಬೇಕು, ಬೇರೆ ರಾಜ್ಯದ ವಾತಾವರಣಕ್ಕೆ ನೀವು ಹೋಗ್ಬೇಕಾಗುತ್ತೆ, ಹೋಗ್ಬೇಕಾಗುತ್ತೆ. ಅದು ನಮ್ಮ ವಾತಾವರಣಕ್ಕೆ ತಕ್ಕಂಗೆ ನಾವು ಇದ್ ಮಾಡ್ಕೋತೀವಿ. ಇಲ್ಲಿನ ಮಳೆ ಸೀಸನ್ ಬೇರೆ, ಯಾವ ತರ ಬೇರೆ ರಾಜ್ಯದ ಮಳೆ ಸೀಸನ್ ಬೇರೆ ಅಥವಾ ಬೇರೆ ದೇಶದ ಇನ್ನು ಬೇರೆ ಇರುತ್ತೆ. ಈಗ ಮಹಾರಾಷ್ಟ್ರದಲ್ಲಿ ಸೆಪ್ಟೆಂಬರ್ಗೆ ಫ್ರೋಣಿಂಗ್ ಮಾಡಿರ್ತಾರೆ, ಈಗ ಜನ ಡಿಸೆಂಬರ್ ಜನವರಿಗೆಲ್ಲ ಗ್ರಾಸ್ ಬಂದ್ಬಿಡುತ್ತೆ, ಸೀಡ್ಲೆಸ್, ವೈಟ್ ಸೀಡ್ಲೆಸ್ ಇಲ್ಲಿ ಇಲ್ಲಿ ಬರುತ್ತೆ. ಅವ್ರದ್ದು ಹೌದು, ಅಲ್ಲಿ ನಮ್ದೆಲ್ಲ ಬರುತ್ತಾರೆ, ಚಿಗುರು ಚಿಗುರೆಲ್ಲ, ಚಿಗುರು ಫ್ಲವರಿಂಗ್ ಎಲ್ಲ ಬರ್ತಾ ಇರ್ತದೆ ನಮ್ದು ನೋಡಿ. ಅವ್ರದ್ದು ಗ್ರೇಸ್ ಬಂದ್ಬಿಟ್ಟಿರುತ್ತೆ, ಮಾರ್ಕೆಟಿಂಗ್ ಮಾರ್ಕೆಟ್ ಸೆಲ್ ಆಗ್ತಾ ಇರ್ತದೆ. ಅವ್ರದ್ದು ಕೊನೆ ಹಂತದಲ್ಲಿ ಅವ್ರದ್ದು ಕೊನೆ ಅಂತ ಆಗ್ತಾ ಇದ್ದಂಗೆ ನಮ್ದು ಶುರು ಆಗುತ್ತೆ. ನಮ್ ಬೆಂಗಳೂರು ಗ್ರೇಪ್ಸ್ ಶುರು ಹಚ್ಕೊಳ್ಳುತ್ತೆ. ನಾವು ನಮ್ಮ ಸ್ಥಳೀಯ ಹಣ್ಣುಗಳು ಸಿಗೋದಿಲ್ಲ, ನಾವು ಬೇರೆ ರಾಜ್ಯದಿಂದ ತರಿಸ್ಕೋಬೇಕು ಮಹಾರಾಷ್ಟ್ರ ಕಡೆಯಿಂದ ಬೇಕಾದ್ರೆ. ಅಲ್ಲಿ ಬರುತ್ತೆ ದಾಳಿಂಬೆ ಸಾಮಾನ್ಯವಾಗಿ ಇಡೀ ವರ್ಷದಾದ್ಯಂತ ಸಿಗುತ್ತದೆ. ಇದೇ ಕಾರಣದಿಂದ ದಾಳಿಂಬೆ ಸಿಗುತ್ತೆ, ದ್ರಾಕ್ಷಿ ಸಿಗುತ್ತೆ. ಇಲ್ಲಿ ಬೆಳೆಯ ಸೀಸನ್ ಬೇರೆ, ಅಲ್ಲಿ ಬೆಳೆ ಸೀಸನ್ ಬೇರೆ. ಆದ್ರೆ ಅಲ್ಲಿನವರಿಗೂ ಇಲ್ಲಿನ ಆಫ್ ಸೀಸನ್ ಅಲ್ಲಿ ಅಲ್ಲಿನವ್ರ ಹಣ್ಣು ಸಿಗುತ್ತೆ, ಅಲ್ಲಿನವ್ರ ಆಫ್ ಸೀಸನ್ ಅಲ್ಲಿ ನಮ್ಮ ಹಣ್ಣುಗಳೇ ಸಿಗುತ್ತೆ. ಸಿಗುತ್ತೆ. ಆಮೇಲೆ ದ್ರಾಕ್ಷಿ ಕೆಲವಷ್ಟೇ ತಿಂಗಳು ಬರುತ್ತೆ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಷ್ಟೇ ಸಿಗುತ್ತೆ. ಆಯ್ತು, ಈಗ ಮುರುಳಿದರವರು ಇದ್ರ ಬಗ್ಗೆ ಮಾರುಕಟ್ಟೆ ಹೆಂಗ್ ಮಾಡ್ತೀರಿ? ಮಾರ್ಕೆಟ್ ಮಾಡ್ತೀವಿ, ಬೆಲೆ ಸಿಗುತ್ತೆ ರೈತರಿಗೆ. ಒಂದೊಂದ್ಸರಿ ಕೆಲವೊಂದು ಸಮಸ್ಯೆಗಳಿಂದ ಬೆಲೆ ಕುಸಿದ. ಅಲ್ಲ, ಈಗ ನೀವು ಮಾರುಕಟ್ಟೆನ ಹೆಂಗ್ ಕಂಡ್ಕೋತೀರಿ? ತಮ್ದು 3 ಎಕರೆಯಲ್ಲಿ ನೀವು ಈ ಒಂದು ದಾಳಿಂಬೆ ಬೇಸಾಯದಲ್ಲಿ ಮಾಡಿದ ತೊಡ್ಕೊಂಡಿದಾರಲ್ಲ, ತಮ್ಮ ಮಾರುಕಟ್ಟೆ ಹೆಂಗಿದೆ, ಹೆಂಗ್ ಹುಡ್ಕೋತೀರಿ ಅಥವಾ ಮೊದ್ಲೇನೆ ನೋಡ್ಕೊಂಡಿರ್ತೀರಾ? ಕೆಲವು ಕಡೆಯಿಂದ ಇವ್ರು ಬಂದಿಲ್ಲ, ವ್ಯಾಪಾರಸ್ಥರು ಬಂದಿಲ್ಲ. ಮೊದ್ಲೇ ಹೇಳಿರ್ತೀರಾ ಅವರಿಗೆ? ಇಲ್ಲ, ಕಂಡ್ಕೊಡ್ತಾರೆ, ಅವ್ರು ಬರ್ತಾರೆ. ಕೆಲವೊಂದು ಏರಿಯಾ ಅಷ್ಟು ಗೊತ್ತಾಗ್ಬಿಡುತ್ತೆ ವ್ಯಾಪಾರಸ್ಥರು ಕೂಪನ್ ಕಾಂಟ್ಯಾಕ್ಟ್ ಅಲ್ಲಿ, ಈ ಏರಿಯಾ ಬಂದಿದೆ ದಾಳಿಂಬೆ, ಈ ಏರಿಯಾ ಬಂದಿದೆ ದಾಳಿಂಬೆ, ಹಿಂಗ್ ಹೇಳ್ತಾರೆ. ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಎಲ್ಲ ಯಾವ ಏರಿಯಾ ದಾಳಿಂಬೆ ಹೆಚ್ಚಾಗಿ ಆ ಏರಿಯಾ ಎಲ್ಲ ಹೇಳ್ಕೊತಾರೆ. ಅದೇ ತರ ರಫ್ತು ಮಾಡೋ ಒಂದು ವಿಚಾರನ್ನು ತಾವು ಮಾಡಿರ್ಬೋದಲ್ಲ? ನಾವು ಮಾಡಲ್ಲ ಸರ್, ಇಲ್ಲೇ ಕೊಡ್ತೀವಿ ವ್ಯಾಪಾರಸ್ಥರಿಗೆ. ನಿಮ್ಗೆ ಸಾಕಷ್ಟು ಮಾರ್ಕೆಟ್ ಖರೀದಿ ಮಾಡೋರು ಇಲ್ಲೇ ಸಿಗ್ತಾರೆ? ಸಿಗ್ತಾರೆ, ಬರ್ತಾರೆ, ಖಂಡಿತ ಬರ್ತಾರೆ, ತೋಟಕ್ಕೆ ಬರ್ತಾರೆ. ಟನ್ ಗಟ್ಲೆ ತಗೊಂಡೋಗ್ತಾರೆ, 10 ಟನ್ 8 ಟನ್ ದೊಡ್ಡ ಪ್ರಮಾಣದಲ್ಲಿ ತಗೊಂಡೋಗ್ತಾರೆ, ಬಾಕ್ಸ್ ಗೆಲ್ಲ ಪ್ಯಾಕಿಂಗ್ ಹೊಡಿತಾರೆ. ನಿಮ್ ಮಾರ್ಕೆಟಿಂಗ್ ಏನು ಸಮಸ್ಯೆ ಇಲ್ಲ? ಮಾರ್ಕೆಟಿಂಗ್ ಏನು ಸಮಸ್ಯೆ ಇಲ್ಲ, ಕೆಲವೊಂದ್ಸರಿ ಮಾರ್ಕೆಟಿಂಗ್ ಬೀಳುತ್ತೆ, ಚೇಂಜ್ ಮಾಡ್ತಾರ ರೈತರು, ಹೊಂದ್ಕೋಬೇಕಾಗುತ್ತೆ, ಹೊಂದ್ಕೋಬೇಕಾದ್ರೆ. ಮಾರುಕಟ್ಟೆ ಬೀಳಕ್ಕೆ ದೊಡ್ಡ ಪ್ರಮಾಣದ ಮಾರುಕಟ್ಟೆ ಅವಕಾಶದ್ರು ಕಾರಣ ಇರ್ಬೋದಲ್ಲ? ಮಾರುಕಟ್ಟೆಗೆ ಎಲ್ಲಾ ರೈತರು ಒಂದೇ ಸಾರಿ ತಂದು ಹಾಕ್ಬಿಟ್ಟು ಮಾರುಕಟ್ಟೆ ಏನು ದೊಡ್ಡ ಪ್ರಮಾಣದ ಸರಕು ಬಂದ್ ಬಿದ್ದಾಗ ಅದು ಹಾಗಾಗಬಹುದಲ್ಲ? ಏನಿಲ್ಲ, ಒಂದೇ ಸರಿ ಎಲ್ಲ ಒಂದೇ ತಿಂಗಳಲ್ಲಿ ಎಲ್ಲಾರ್ದು ಬರಲ್ಲ ಫ್ರೂಟ್ಸ್. ಈ ಆಗಸ್ಟ್ ಸ್ಟಾರ್ಟ್ ಆದ್ರೆ ಡಿಸೆಂಬರ್ ತನಕ ಎಲ್ಲಾರ್ದು ಅಂತಂತವಾಗಿ ಬರ್ತಾ ಇರ್ತದೆ. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ನಿಮ್ಗೆ ದಾಳಿಂಬೆ ಬೇಸಾಯ ನಿಮ್ ಕೈ ಹಿಡಿದಿದೆ. ಹಿಡಿದಿದೆ ಸರ್. ಈಗ ಚೆನ್ನಾಗಿ ಮಾಡಿದ್ರೆ ಅದರಿಂದ ದೊಡ್ಡವರು ಆಗ್ಬೋದು ರೈತರು. ಕೆಲಸ ಕೂಡ ಅಷ್ಟೇ ಇದೆ, ಕೆಲಸ ಕೂಡ ಇದೆ. ಅದರಿಂದ ರೈತರು ಹಣಕಾಸನ್ನು ಮಾಡ್ಕೋಬಹುದು, ಚೆನ್ನಾಗಿ ಮಾಡಿದ್ರೆ ಕೈ ಹಿಡಿತದೆ, ಚೆನ್ನಾಗೇ ಬರುತ್ತೆ. ನೀರಾವರಿ, ಗೊಬ್ಬರದ ವ್ಯವಸ್ಥೆ ಮತ್ತೆ ಕಾಳಜಿ ವ್ಯವಸ್ಥೆ ಮಾಡ್ಕೋಬೇಕು. ಹೌದು, ಈಗ ನೀರೇನು ಹೆಚ್ಚು ಕೇಳಲ್ಲ ಸರ್ ದಾಳಿಂಬೆ. ಮುಳಿದರು ಅದೇ ರೀತಿ ನಮ್ಮ ದ್ರಾಕ್ಷಿ ಬೇಸಾಯದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಡಿ. ದ್ರಾಕ್ಷಿ ತಾವು ಎಷ್ಟು ಎಕರೆಯಲ್ಲಿ ಬೆಳೆ? ನಮ್ದು 5 ಎಕರೆ ದ್ರಾಕ್ಷಿ ಇದೆ ಸರ್. ಒಂದು ಸೀಡ್ಲೆಸ್ 3 ಎಕರೆ ಇದೆ. ಬೆಂಗಳೂರು ಬ್ಲೂ 1 ಎಕರೆ ಇದೆ. ಬೆಂಗಳೂರು ಬ್ಲೂ ಅದು 2 ಜಾತಿ ತಳಿಯನ್ನ ಹಾಕಿದ್ರಿ. ಶರತ್ ಸೀಡ್ಲೆಸ್ 1.5 ಎಕರೆ ಇದೆ. ರೆಡ್ ಗ್ಲೋಬ್ 1 ಎಕರೆ ಇದೆ. ಇದನ್ನ ಹೇಗ್ ಮಾಡ್ತೀರಿ? ಇದು ಸಸಿನ ಹೇಗೆ ಮಾಡ್ತೀರಿ? ಮತ್ತೆ ಕಾಡಿನ ಗಿಡ, ಗಿಡ ಕಟಿಂಗ್ ರೂಟ್ ತಗೊಂಡ್ಬಂದಿರ್ತೀರಿ? ರೂಟ್ ಗಿಡ ಬರುತ್ತೆ, ಅದನ್ನ ಚಿಕ್ಕ ಚಿಕ್ಕ ಗಿಡ ಎಲ್ಲ ನಾಟಿ ಮಾಡ್ತೀವಿ. ಅದೆಲ್ಲ ಪೆನ್ಸಿಲ್ ಸೈಜ್ ಕಡ್ಡಿ ಬರುತ್ತೆ, ಪೆನ್ಸಿಲ್ ಸೈಜ್ ಕಡ್ಡಿ ಬೆಳವಣಿಗೆ ಮಾಡ್ಕೋಬೇಕು ರೂಟ್ ಗಿಡದ. ಹೌದು, ಬೇರು ಚೆನ್ನಾಗಿ ಬಿಟ್ಕೊಳತ್ತೆ ಅದು. ಪೆನ್ಸಿಲ್ ಸೈಜ್ ಕಡ್ಡಿ ಮಾಡ್ಕೊಂಡು ಅದಕ್ಕೆ ನವೆಂಬರ್ಗೆ ನಮ್ ಕಡ್ಡಿ ಎಲ್ಲ ರೆಡಿ ಇರುತ್ತಲ್ಲ ಫುಲ್ಲಿಂಗ್ ಮಾಡೋದು, ಆ ಕಡ್ಡಿ ತೆಗೆದು ಗ್ರಾಫ್ಟಿಂಗ್ ಮಾಡಿಸ್ತೀವಿ ನವೆಂಬರ್ ಅಲ್ಲಿ. ಪೆನ್ಸಿಲ್ ಸೈಜ್ ಆಗಿರ್ಬೇಕು ಅದು. ಆಯ್ತು, ಈಗ ಅದು ಹಾಕಿದ್ರಪ್ಪ, ಆ ಕಡ್ಡಿ ಹಾಕಿದ್ರಿ ಹೊಲಕ್ಕೆ ನಿಮ್ಮ ಇದಕ್ಕೆ, ಎಷ್ಟು ದಿನ ಬೇಕು ಅದು ಒಂದು ಹಂತ ಬರಕ್ಕೆ? ವರ್ಷ ಬೇಕು, ವರ್ಷಕ್ಕೆ ಬೆಳವಣಿಗೆ ಆಗೋದು. ಒಂದು ವರ್ಷ, ಒಂದು ಎಷ್ಟು ಎತ್ತರ ಹೋಗ್ಬೇಕಾಗುತ್ತೆ? 2 ವರ್ಷ ಬೇಕು ಸರ್. 2 ವರ್ಷ ಬೇಕು ಅದು. ಸ್ಟಾಕ್ ಗಿಡ 1 ವರ್ಷ ಬೇಕು, 6 ತಿಂಗಳು ವರ್ಷ. ಮತ್ತೆ ಗ್ರಾಫ್ಟ್ ಮಾಡಿದ್ಮೇಲೆ 1 ವರ್ಷ ಬೇಕು, ತಂತಿಗೆ ಹತ್ತಿಸಿ ಹಬ್ಸಿ ಎಲ್ಲ ಚಮ್ಮೆಲ್ಲ ತಗೊಂಡು ಬಲ್ಸಿ ಅದನ್ನೆಲ್ಲ ಮತ್ತೆ ತಿರುಗಿ ಫ್ರೋಣಿಂಗ್ ಮಾಡಕ್ಕೆ 1 ವರ್ಷ ತಗೊಳುತ್ತೆ ಸರ್. 7 ವರ್ಷ ತಗೊಳುತ್ತೆ. 2 ವರ್ಷಕ್ಕೆ ನಾಟಿ ಮಾಡಿದ 2 ವರ್ಷಕ್ಕೆ ಬೆಳೆ ಬರುತ್ತೆ. ಚೆನ್ನಾಗಿ ಮಾಡಿದ್ರೆ ಅಷ್ಟನೇ ಬೆಳೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇದ್ರದ್ದು ನಿರ್ವಹಣೆ ಹೆಂಗ್ ಮಾಡ್ತೀರಿ? ಗೊಬ್ಬರದ್ದು ಮತ್ತೆ ನೀರಾವರಿದ್ದು ಅದನ್ನ ಹೇಳ್ಬಿಡಿ. ಇದು ಡ್ರಿಪ್ ಇರಿಗೇಷನ್ ಅಲ್ಲ, ಡ್ರಿಪ್ ಇರಿಗೇಷನ್ ಹಾಕ್ತೀರಿ. ಮತ್ತೆ ನೀರಾವರಿನೂ ಡ್ರಿಪ್ ಆತು, ಮತ್ತೆ ಗೊಬ್ಬರ ಯಾವ್ದು ಕೊಡ್ತೀರಿ? ಗೊಬ್ಬರ ತಿಪ್ಪೆ ಗೊಬ್ಬರ ಕೊಡ್ತೀವಿ. ತಿಪ್ಪೆ ಗೊಬ್ಬರ ಜಾಸ್ತಿ, ರಾಸಾಯನಿಕ ಹಾಕಲ್ಲ? ರಾಸಾಯನಿಕ ಕಡಿಮೆನೆ ಸರ್. ಕಡಿಮೆ ತೀರಾ ಕಡಿಮೆ ಅಂತ ಕಡಿಮೆನೆ. ಹೆಚ್ಚು ಗೊಬ್ಬರ ಹಾಕ್ತಿವಿ, ತಿಪ್ಪೆ ಗೊಬ್ಬರ. ತಿಪ್ಪೆ ಗೊಬ್ಬರ ಹಾಕ್ತೀರಿ? ಫರ್ಟಿಲೈಸರ್ ಎಲ್ಲ ಕಮ್ಮಿನೆ. ವರ್ಷಕ್ಕೆ ಒಂದ್ಸರಿ ಕೊಡ್ತೀರಾ ಹೇಗೆ? ಒಂದ್ಸರಿ ದ್ರಾಕ್ಷಿ ಬೆಂಗಳೂರು ಬ್ಳು ಎರಡ್ ಸರಿ ಕೊಡ್ತೀವಿ. ಎರಡ್ ಕಟ್ಟಿಂಗ್ ಬರುತ್ತೆ ಗ್ರೇಪ್ಸ್, ಬೆಂಗಳೂರು ಬ್ಳು ಆರ್ ತಿಂಗಳಿಗೆ ಆರ್ ತಿಂಗಳು ಬಂದ್ಬಿಡುತ್ತೆ, ಚೆನ್ನಾಗ್ ಬರುತ್ತೆ. ಗೊಬ್ಬರ ನಾವ್ ಎಷ್ಟ ಬ್ಲೂ ಗ್ರೇಪ್ಸ್ ಎಷ್ಟ್ ಚೆನ್ನಾಗಿ ಗೊಬ್ಬರ ಹಾಕಿ ತುಂಬತೀವ ಅಷ್ಟು ಚೆನ್ನಾಗಿ ಗ್ರೇಪ್ಸ್ ಬರುತ್ತೆ. ಶರತ್ ಸೀಡ್ಲೆಸ್ ವರ್ಷಕ್ಕೆ ಒಂದ್ ಸಲ, ಇದು ಅದಕ್ಕೂ ಎರಡ್ ಸರಿ ಹಾಕ್ಬೇಕು. ಬ್ಯಾಕ್ ಕಟಿಂಗ್ ಆಗುದು, ಅದು ಕಡ್ಡಿ ಚೆನ್ನಾಗಿ ಬರುತ್ತೆ. ಇದು ಗ್ರೇಪ್ಸ್ ಕಟಿಂಗ್ ಎಷ್ಟು ದಿನ, ಹೂ ಬಂದ ಮೇಲೆ ಎಷ್ಟು ದಿನ ನಂತರ ಕಟಿಂಗ್ ಬರ್ತದೆ? ಐದು ತಿಂಗಳಿಗೆ. ಐದು ತಿಂಗಳಿಗೆ ಬಂದ್ಬಿಡುತ್ತೆ ಗ್ರೇಪ್ಸ್ ಶರದ್ದು? ಐದು ತಿಂಗಳಿಗೆ ಬಂದ್ಬಿಡುತ್ತೆ. ಇದಕ್ಕೆ ಇದು ಗ್ರೇಪ್ಸ್ ಗೆ ಸಾಮಾನ್ಯವಾಗಿ ಕೀಟಗಳು ಮತ್ತು ರೋಗಗಳ ಬಾಧೆ ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾರೆ. ಅದಕ್ಕೆ ಜೋನಿ ಮಿಲ್ಡ್ಯೂ ಜಾಸ್ತಿ, ಪೌಲ್ಟ್ರಿ ಮಿಲ್ಡ್ಯೂ ಜಾಸ್ತಿ, ಆಮೇಲೆ ಬೂದುರೋಗ, ಬೂದುರೋಗ ಅದನ್ನ ಇವೆಲ್ಲ ಜಾಸ್ತಿ ಜಾಸ್ತಿ. ಈ ನವೆಂಬರ್ ಡಿಸೆಂಬರ್ ಅಲ್ಲಿ ಮಂಜು ಹಿಡಿತದಲ್ಲ, ಡೋನಿ ಮಿಲ್ಡ್ಯೂ, ಪೌಲ್ಟ್ರಿ ಮಿಲ್ಡ್ಯೂ, ಪೌಲ್ಟ್ರಿ ಮಿಲ್ಡ್ಯೂ ತುಂಬಾ ಸೂಕ್ಷ್ಮ. ನಮ್ಮ ರೈತರು ಯಾರು ತೋಟ ಬಿಟ್ಟು ಹೋಗೋದಿಲ್ಲ, ಡೈಲಿ ಅಬ್ಸರ್ವೇಷನ್ ಅಲ್ಲಿ ಇರ್ತದೆ. ಎಲ್ಲೋ ಒಂದ್ ಕಡೆ ಬಂದ್ರೆ ಇಡೀ ಇದಕ್ಕೂ ಸ್ಪ್ರೆಡ್ ಆಗ್ಬಿಡುತ್ತೆ. ಸ್ಪ್ರೆಡ್ ಆಗ್ಬಿಡುತ್ತೆ ಸ್ವಲ್ಪ. ನಾವು ಒಂದಿನ ನಾವು ಅದ್ರದ್ದು ಗಮನ ಇಲ್ಲ ಅಂದ್ರೆ ಸ್ವಾದ ಇತ್ತು ಬಿದ್ರೆ ರೋಗ. ಏನೋ ಪೌಡ್ರಿ ಮಿಲ್ಡಿ ಒಂದ್ ಕಡೆ ಬಂತಪ್ಪ ಒಂದ್ ಎಲೆಗೆ, ಒಂದಿನ ನಾವ್ ಕೇರ್ ತಗೊಂಡಿಲ್ಲ. ನೀವು ತಕ್ಷಣ ತೆಗಿಬೇಕಾ ಅದನ್ನ? ತೆಗಿತೀವಿ. ಒಂದಿನ ಎರಡು ದಿನ ಕೇರ್ ತಗೊಂಡಿಲ್ಲ, ನೋಡ್ಕೊಂಡಿಲ್ಲ ಅಂದ್ರೆ ಅಷ್ಟು ಕಡ್ಡಿಗೆ ಬಂಚಸ್ ಎಲ್ಲ ಬಿದ್ದು ಹೋಗುತ್ತಿಲ್ಲ, ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ನೀವು ಒಂದ್ ತಕ್ಷಣ ಅದಕ್ಕಾಗಿ ನೀವು ಜಾಗ್ರತೆಯಿಂದ ಅದ್ ಎಲ್ಲಿ ಬಂದಿದ್ಯೋ ಅದನ್ನ ಮೊದಲು ತೆಗಿಬೇಕು. ತೆಗಿತೀವಿ. ಏನು ನೀವು ಕೈಯಿಂದಾನೆ ತೆಗಿತೀರಾ ಅಥವಾ ಏನು? ಕೈಯಿಂದಾನೆ ತೆಗಿತೀವಿ, ಎಲೆ ಲೀಫ್ ಎಲ್ಲ ತೆಗೆದಾಕ್ತಿವಿ. ಆಮೇಲೆ ಅದಕ್ಕೆ ಬೇಕಾದ ಅರ್ಜೆಂಟ್ ಇಮಿಡಿಯೇಟ್ ಸ್ಪ್ರೇ ಮಾಡ್ತೀವಿ. ಯಾವ್ದು ಹಾಕ್ತೀರಿ? ಇದಾಕ್ತಿ ಗೋಲ್ಡ್, ಕ್ರೊಮೆಟೊ, ಕೆಲ ಇದ ಕಾಂಬಿನೇಷನ್ ಇದಾಕೊಂತೀವಿ, ಕೋಸೈಡ್ ಹಾಕೋತೀವಿ ಇವೆಲ್ಲ. ಆಮೇಲೆ ಅಂಟ್ರಕಲ್, ಆಮೇಲೆ ಅಲ್ಟ್ರಾಜಿನ್ ಇವೆಲ್ಲ ಹಾಕ್ತೀರಿ? ಹಾಕ್ತಿವಿ. ಇದು ಉತ್ಪಾದನೆ ಹೆಂಗೆ? ಈಗ ಸಾಮಾನ್ಯವಾಗಿ ಒಂದು ಎಕರೆಗೆ ನೀವು ಎಷ್ಟು ದ್ರಾಕ್ಷಿ ಉತ್ಪಾದನೆ ಆಗುತ್ತೆ? ಸರ್ ಒಂದ್ ಎಕರೆಗೆ ಹತ್ತರಿಂದ ಹದಿನೈದು ಟನ್ ತೆಗಿತೀವಿ. ಹದಿನೈದು ಟನ್ ತೆಗಿತೀರಿ? ಚೆನ್ನಾಗಿ ಬಂದಿದೆ ಫಸಲ್ ಅಂದ್ರೆ ಹದಿನೈದು ಟನ್ ಬರುತ್ತೆ. ಕಡಿಮೆ ಅಂದ್ರೆ? ಕಡಿಮೆ ಅಂದ್ರೆ ಎಂಟು ಟನ್ ಬರುತ್ತೆ, ಆರ್ ಟನ್ ಕೆಲವರದೆಲ್ಲ ಭಾರಿ ಕಡಿಮೆ ಬಂದ್ಬಿಡುತ್ತೆ. ಕ್ರಾಪ್ ಬಂದಂಗಿಲ್ಲ, ಕೆಲವರು ತೋಟದ ಚೆನ್ನಾಗಿ ಕ್ರಾಪ್ ಕಡಿಯಲ್ಲ, ಸ್ಟಮ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಕ್ರಾಪ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅಂದ್ರೆ ಅದು ಗಿಡದ ಮೇಲೆ ಹೋಗೋದೇ? ಹೌದು, ಬೆಳವಣಿಗೆ ಬಳ್ಳಿ ಚಲೋ ಬೆಳಿತಾಂಗಿದೆ, ಕಡ್ಡಿ ಹೆಂಗಿದೆ ಹಂಗ್ ಬರುತ್ತೆ. ದೃಢವಾಗಿದ್ರೆ ಸದೃಢ ಬೆಳೆ, ಕಡ್ಡಿ ಎಲ್ಲ ಬೆರಳದಪ್ಪ ಇದ್ರೆ ಎಲ್ಲದ್ರಲ್ಲ 100% ಕ್ರಾಪ್ ನಿಮ್ಗೆ ಒಳ್ಳೆ. ಇದ್ರದ್ ಮಾರುಕಟ್ಟೆ ಹೆಂಗ್ ಮಾಡ್ತೀರಿ? ದ್ರಾಕ್ಷಿನ ಅದು ಬರ್ತಾರೆ, ವ್ಯಾಪಾರಸ್ಥ ತೋಟಕ್ಕೆ ಬರ್ತಾರೆ, ತೋಟಕ್ಕೆ ಬಂದು ತಗೊಂಡು ಹೋಗ್ತಾರೆ. ಕೇರಳ, ತಮಿಳ್ನಾಡು, ಆಂಧ್ರ ಎಲ್ಲ ಕಡೆ ಎಲ್ಲ ಹೋಗುತ್ತೆ. ಕೇರಳ ಹೆಚ್ಚು ಹೋಗುತ್ತೆ. ಶರತ್ ಸೀಡ್ಲೆಸ್, ಶರತ್ ಸೀಡ್ಲೆಸ್ ಮೊದಲೇ ಹೇಳಿಟ್ಟು ಬಿಡ್ತಾರಲ್ಲ ನಿಮ್ಗೆ, ಬರ್ತಾರೆ. ಬರ್ತೀವಿ, ಯಾವಾಗ್ಲೂ ಮಾಡ್ತೀವಿ. ಏನೋ ಒಂದ್ ಟೈಮ್ ಏನೋ ಬೆಳೆ ಕಡಿಮೆ ಆಗುತ್ತೆ ಅಷ್ಟೇ, ಎಲ್ಲ ಟೈಮ್ ಇರುತ್ತೆ. ನಿಮ್ ಕೈ ಹಿಡಿದಿದೆ ಅದು ಕೂಡ. ಹೌದು ಸರ್, ಮಾರುಕಟ್ಟೆ ಏನು ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ ಸರ್. ಒಟ್ಟಾರೆಯಾಗಿ ನಿಮ್ಮ ಅನುಭವದ ಪ್ರಕಾರ ಒಬ್ಬ ಪ್ರಗತಿಪರ ರೈತರಾಗಿ ದಾಳಿಂಬೆ ಮತ್ತೆ ದ್ರಾಕ್ಷಿ ಬೇಸಾಯದಲ್ಲಿ ತಮ್ಮದೇ ಆದ ಒಂದು ನಿಪುಣತೆ ಪಡ್ಕೊಂಡು ಒಳ್ಳೆ ಖುಷಿಯಲ್ಲಿದ್ದೀರಿ? ಚೆನ್ನಾಗಿ ಆಗಿದ್ವಿ ಸರ್ ಅದರಿಂದ, ಆ ಬೆಳೆಗಳಿಂದ. ಮೊದ್ಲೇ ಹೆಂಗಿತ್ತು ನಿಮ್ದು ಆರಂಭದಲ್ಲಿ? ಈಗ 30 ವರ್ಷದ ಹಿಂದೆ ಎಲ್ಲ ಏನ್ ಸರ್, ಏನ್ ಇರ್ಲಿಲ್ಲ, ಏನಿಲ್ಲ, ಏನೋ ಒಂದ್ ವೆಹಿಕಲ್ ಇಲ್ಲ, ಒಂದ್ ಕಾರ್ ಇಲ್ಲ. ಈಗ ಸ್ವಲ್ಪ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿರಿ, ನಿಮ್ದೇ ಆದ ಯೋಚನೆ, ಹೊಸ ಹೊಸ ಮನೆಯಲ್ಲಿ ಸ್ವಲ್ಪ ಶಿಕ್ಷಣ ಕೂಡ ಬಂತು. ಏನ್ ಓದಿರಿ ತಾವು? ಸ್ಟ್ಯಾಂಡರ್ಡ್ ಮಾಡಿರಿ, ಅಡ್ಡಿಲ್ಲ ಅಲ್ಲ ತಂದೆ ತಾಯಿ ಅಪ್ಪ ಅಮ್ಮದು ಅದೇ ಪಾಯ, ಅವರೇ ತಮ್ಗೆಲ್ಲ ಸಹಾಯ. ನಾವು ಅವರಿಂದೇ, ಅವ್ರ ಮುಂದೆ ನಾವಿಂದೇ ಫಾಲೋ. ಸೋದರ ಫಸ್ಟ್ ಅವ್ರಿಗೆ ದ್ರಾಕ್ಷಿ ಬೆಳೀತಾ ಇದ್ರು, ಅವ್ರ ಜೊತೆ ನಾವಿರ್ತಾ ಇದ್ರು, ನಮ್ಗೆ ಹಂಗೆ. ನಿಮ್ಮ ಸೋದರ ಕೂಡ ಪ್ರಾಧ್ಯಾಪಕರು? ಹೌದು, ಪ್ರೊಫೆಸರ್ ಅವರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಅಂಡರ್ ಬರ್ತದ ಅದು, ಅರಣ್ಯ ವಿಜ್ಞಾನ ಕೇಂದ್ರ, ಅರಣ್ಯ ವಿಜ್ಞಾನ ಕಾಲೇಜು. ಜಿಕೆ ವಿಕೆಲ್ ಓದಿದ್ದವರು, ಜಿಕೆ ವಿಕೆಲ್ ಓದ್ರು. ಆದ್ರೆ ಅವರು ಈಗ ವರ್ಕ್ ಕೆಲಸ ಮಾಡ್ತಾ ಇರೋದು ಅದು ಶಿರಸಿ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೆಳಗಡೆ ಬರ್ತದೆ ಶಿರಸಿ ಅರಣ್ಯ ಪದವಿ ಕಾಲೇಜ್. ಅದು ಮೊದಲೇ ಕೃಷಿ ವಿಜ್ಞಾನ ಕೇಂದ್ರ ಇತ್ತು ಇಲ್ಲಿ. ತುಂಬಾ ಸಂತೋಷ, ಅವರು ಕೂಡ ನಿಮ್ಗೆ ಸಲಹೆ ಸೂಚನೆ ಕೊಡ್ತಾರೆ. ಸೊ ಹಂಗಾಗಿ ಈಗ ತಮ್ದೇ ಆದ ಕುಟುಂಬದಲ್ಲಿ ಈಗ ಈ ಒಂದು ಮುಂದಾಲೋಚನೆ ಇಟ್ಕೊಂಡು ತಾವು ಕೃಷಿ ಮಾಡ್ತಾ ಇದ್ದೀರಿ. ಒಬ್ಬ ಪ್ರಗತಿಪರ ರೈತರಾಗಿ ತಾವು ಇನ್ನೂ ಕೂಡ ಹೊಸ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮಾಡಿದವರೇ ಖಂಡಿತ ದಾಳಿಂಬೆ ನಂಬ ಮಾಡಿದವರು, ಚೆನ್ನಾಗಿ ಮಾಡಿದವರು, ಯಾರು ಲಾಸ್ ಆಗಲ್ಲ. ಹೆದರಿಕೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ ಸರ್, ಧೈರ್ಯವಾಗಿ ಕೆಲಸ ಮಾಡಬೇಕು. ಆಯ್ತು, ಕೆಲವು ರೈತರು ಇರ್ತಾರೆ ಮುರಳೀಧರ್ ಅವ್ರ ಜೊತೆಗೆ ನಾವು ಸ್ವಲ್ಪ ಮಾತಾಡ್ಕೊಳ್ಳೋಣ ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ ಮುರಳೀಧರ್ ಅವರೇ. ಹೇಳ್ತೀನಿ ಸರ್, ಖಂಡಿತ ಹೇಳಿ. 9638325257. ಇನ್ನೊಮ್ಮೆ ಹೇಳಿ, 9638325257. ಆಯ್ತು ಮುರಳೀಧರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ರೈತ ಬಂಧುವರಿಗೆ ಮಹತ್ವವಾದ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇಲ್ಲಿ ತನಕ ಪ್ರಗತಿಪರ ರೈತರಾದ ಮುರಳೀಧರ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ. ಮುಳಬಾಗಿಲು ತಾಲೂಕು ಕವತನಹಳ್ಳಿಯ ಗೌರಮ್ಮ ಹಾಗೂ ಸಂಘಟಕರಿಂದ ಸೋಮಾನೆ ಪದ. ಕಲ್ಯಾಣವೆನ್ನಿರಿ ಶ್ರೀರಾಮಚಂದ್ರಗೆ, ಕಲ್ಯಾಣವೆನ್ನಿ ಜನರೆಲ್ಲ, ಕಲ್ಯಾಣವೇ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ. ಕಲ್ಯಾಣವೆನ್ನಿರಿ ಶ್ರೀರಾಮಚಂದ್ರಗೆ, ಕಲ್ಯಾಣವೆನ್ನಿ ಜನರೆಲ್ಲ, ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ. ಅಂದ ಅಂದಳ ಸಾಕ್ಷಿ, ಅಂದಳದ ಗೊನೆ ಸಾಕ್ಷಿ, ಅಂದಳದಲ್ಲಿರುವ ಜನ ಸಾಕ್ಷಿ, ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ. ಅಂದಳದಲ್ಲಿರುವ ಜನ ಸಾಕ್ಷಿ ಮಧುವಣ್ಣ, ನೀ ಸಾಕ್ಷಿ ನಮ್ಮ ಮಗಳಿಗೆ, ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ. ಚಪ್ಪರ ಸಾಕ್ಷಿ, ಚಪ್ಪರದ ಕೊನೆ ಸಾಕ್ಷಿ, ಚಪ್ಪರದಲ್ಲಿರುವ ಜನ ಸಾಕ್ಷಿ, ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ. ಚಪ್ಪರದಲ್ಲಿರುವ ಜನ ಸಾಕ್ಷಿ ಮಧುವಣ್ಣ, ನೀ ಸಾಕ್ಷಿ ನಮ್ಮ ಮಗಳಿಗೆ, ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ. ತಾವರ ಗಣ್ಣಗೆ ಪುರುಷರ ನೋಡುತ್ತ ಎರಳೆ ಹಸೆಯ ಜಗಲಿಯ, ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ. ಕಂಕಣದ ಕೈಯ ಅವರತೆ, ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ. ಕಂಕಣದ ಕೈಯ ಅವರ ಸೋದರತೆ, ಕಂಕಣದ ಹೊತ್ತಿಗೆ ಬರಬೇಕು, ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ. ಎಳ್ಳು ಜೀರಿಗೆ ಹೆಣ್ಣಮ್ಮೆ ಕೈ ತುಂಬ ತೆಗೆದಿಟ್ಟಳೆ ಪುರುಷರ ಮಂಡೆ ಮ್ಯಾಲೆ, ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ. ತೆಗೆದಿಟ್ಟಳೆ ಪುರುಷರ ಮಂಡೆ ಮ್ಯಾಲೆ ಹೆಣ್ಣಮ್ಮೆ ಇಲ್ಲದ ಭಾಗ್ಯ ಬರಲೆಂದು, ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ. ಮುಂದಿಂಗಳ ಬೆಳಕಲ್ಲಿ ಮುಂದಿಬ್ಬರಾರ್ವರು ತಾಮ್ರದ ಚಂಬ ಹಿಡುಕೊಂಡು, ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ. ತಾಮ್ರದ ಚಂಬ ಹಿಡುಕೊಂಡರುವರಯ್ಯ ರಾಮಗೆ ಕೈದಾರೆ ಯಾರೋದಾರೆ, ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ. ಇಂದಿಂಗಳ ಬೆಳಕಲ್ಲಿ ಚಂದ್ರನ ರವಿಯಲ್ಲಿ ಗಂಧಕ ಸೋರಿ ಪುನಗಿಲ, ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ. ಗಂಧಕ ಬಂದಳೆ ತೆರೆ ಮರೆಯಾಗಿ ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ ಅಣ್ಣ ಶಿಕ್ಷಾನೆ ಹನ್ನೆರಡು ತೂವಿನ ಕೆರೆಯ ಹನ್ನೆರಡು ಕೋವು ಮಧುಗಾದ ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ ಹನ್ನೆರಡು ಕೋವು ಮಧುಗಾದ ಕೆರೆ ನೀರ ಜಾನಕಿ ಕೈದರೆ ಬರಬೇಕು ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ ಹಳ್ಳದ ಹರಿ ನೀರು ಹಳ್ಳದ ಕೋರೆ ನೀರು ಮೇಲೆ ಮೈಸೂರ ಮದಗಾದ ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ ಮೇಲೆ ಮೈಸೂರ ಮದಗಾದ ಕೆರೆ ನೀರು ಜಾನಕಿ ಕೈದರೆ ಬರಬೇಕು ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ ಬಾವಿಯ ಹರಿ ನೀರು ಬಾವಿಯ ಕೋರೆ ನೀರು ಮೇಲೆ ಮೈಸೂರ ಮದಗಾದ ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ ಮೇಲೆ ಮೈಸೂರ ಮಧುಗಾದ ಕೆರೆ ನೀರು ರಾಮರ ಕೈದರೆ ಬರಬೇಕು ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ ಅನ್ನದಟ್ಟಿಲಿ ನೀರು ನೊನೆ ಮಾರಣ್ಯರೆ ನಾಗರ ಜಾಣೆ ತಲೆ ತುಂಬ ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ ನಾಗರ ಜಾಣೆ ತಲೆ ತುಂಬ ಕಾಡು ಮೇಲ ತಾಯಿ ಬಂದು ದಾರೆ ಯರುದಾಳೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ ಕಟ್ಟೆಯಿಂದ ಬೊಟ್ಟಗಳುವೆ ಶಟಿ ಜಮನ ನೆಗೆಸೋದೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ ಶಟಿ ಜಂಗೋಮನ ನೆಗೆಸಗಳುವೆ ದಾರೆ ಒತ್ತಿಗೆ ಬರಬೇಕು ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ ಪಟ್ಟೆ ದೋತಾರ ಇಪ್ಪತ್ತು ಮಡಿಕೆ ಮಾಡಿ ಇಪ್ಪತ್ತೊಂದೇಳೆ ಶಿವದಾರ ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ ಇಪ್ಪತ್ತೊಂದೇಳೆ ಶಿವದಾರ ನಾಕಿಕೊಂಡು ರಾಮಗೆ ಕೈದರೆ ಯರದಾರೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ ಸಣ್ಣ ಜೋತಾರ ಹನ್ನೆರಡು ಮಡಿಕೆ ಮಾಡಿ ಹನ್ನೆರಡೊಂದೇಳೆ ಶಿವದಾರ ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ ಹನ್ನೆರಡೊಂದೇಳೆ ಶಿವದಾರ ನಾಕಿಕೊಂಡು ಸೀತೆಗೆ ಕೈದರೆ ಎರೆದಾರೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ ಕಲ್ಯಾಣವೇ ಎತ್ತಿನ ಸರಳಿ ಎತ್ತಮ್ಮ ತಕ್ಕೊಂಡು ಶೋಭನ ಬಂದಿರೆ ಪಟ್ಟೆ ಸಾಲಲ್ಲಿ ನೆಲ ಕರೆದು ಪಟ್ಟೆ ಸಾಲಲ್ಲಿ ನೆಲ ಕರೆದು ಪಟ್ಟೆ ಸಾಲಲ್ಲಿ ಕರೆಯೋರ್ ಮಲ್ಲಿ ಕಸವಿಲ್ಲ ಕಡ್ಡಿಲ್ಲ ಸೋಬಾನ ಬನ್ನಿರೆ ಅಣ್ಣಡಿಗೆ ಸಿಪ್ಪೆ ಮೋದಲಿಲ್ಲ ಅಣ್ಣಡಿಗೆ ಸಿಪ್ಪೆ ಮೋದಲಿಲ್ಲ ಅಣ್ಣಡಿಗೆ ಸಿಪ್ಪೆ ಮೊದಲಿಲ್ಲದ ಮಲ್ಲಿ ಸೋಬಾನ ಬನ್ನಿರೆ ಹಸನಾಗಿ ಹಸೆಯ ಪರೀರಮ್ಮ ಹಸನಾಗಿ ಹಸೆಯ ಚಾ ಕೋರೆ ದಂಗೆ ಸಕ್ಕರೆ ಲಚ್ಚಾ